ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ರಾಷ್ಟ್ರ ನಮ್ಮದಾಗಿದೆ ಅಂತ ಕೂಡ ನಾವು ನೋಡ್ಬೋದು. ನಮ್ಮ ದೇಶದಲ್ಲಿ ನಾಗರಿಕತೆಯಿಂದ ಹಿಡಿದು ನಾವು ರಾಜಮನೆತನಗಳವರೆಗೂ ಕೂಡ ಆಳ್ವಿಕೆಯನ್ನು ನಡೆಸ್ತಾ ಹೋಗ್ತಾ ಇದ್ದೀವಿ. ಅನೇಕ ಆಚಾರ ರೂಢಿ ಸಂಪ್ರದಾಯಗಳನ್ನು ಕೂಡ ಒಳಗೊಂಡಿದ್ದೇವೆ. ನಮ್ಮ ಭಾರತದಲ್ಲಿ ಮೂಢನಂಬಿಕೆಗಳು, ಜಾತಿ ಪದ್ಧತಿಗಳು, ಸಂಪ್ರದಾಯಗಳು ಹೆಚ್ಚಾಗಿ ಕಂಡುಬರುವುದನ್ನು ಕೂಡ ನಾವು ನೋಡ್ಬೋದು. ಬ್ರಿಟಿಷರು 1600 ಭಾರತಕ್ಕೆ ಬಂದ ನಂತರ ಆ ಮೂಢನಂಬಿಕೆಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾವು ಕಾಣ್ತಾ ಹೋಗ್ಬೋದು ಅಂತ ಹೇಳ್ಬೋದು. 1947 ಭಾರತಕ್ಕೆ ಸ್ವತಂತ್ರ ಸಿಕ್ಕರು, ಹೆಣ್ಣಿಗೆ ಮಾತ್ರ ಸಿಕ್ಕಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಏಕೆಂದ್ರೆ ಪುರುಷರು ಹೆಣ್ಣನ್ನು ಎಂದಿನಿಂದಲೂ ಕೂಡ ಶೋಷಣೆ ಒಳಪಡಿಸ್ತಾನೆ ಇದ್ದಾರೆ. ಕೆಲವೊಂದು ಕಡೆಯಲ್ಲಿ ಹೆಣ್ಣೆ ಕೂಡ ನಾನು ಕೀಳು ಭಾವನೆ ಹೇಳು, ನಾನು ಹಿಂದೆ ಸರಿಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಅವಳು ಹಿಂದೆ ಸರಿದಿದ್ದಾಳೆ. ಎಲ್ಲಾ ಹೆಣ್ಮಕ್ಳು ಅದೇ ತರನೇ ಹಿಂದುಳಿದಿದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಮದರ್ ತೆರೀಸಾ, ಸಾನಿಯಾ ಮಿರ್ಜಾ, ಕಲ್ಪನಾ ಅಂತವರು ಕೂಡ ಹಿಂದೆ ಉಳಿದು ಅವ್ರ ಮೂಲೆ ಗುಂಪಾಗ್ತಾ ಹೋಗ್ತಿದ್ರು. ಅವರು ಮುಂದೆ ಬಂದಿರೋದ್ರಿಂದ ಕೂಡ ನಾವು ಅವ್ರ ಥರ ಆಗಬೇಕು ಅಂತ ಒಂದು ಇನ್ಸ್ಪಿರೇಷನ್ಸ್ ನಮ್ಮಲ್ಲಿ ಕಾಣ್ತಾ ಹೋಗಿದೆ. ಭಾರತದಲ್ಲಿ ಅನರ್ಥವಾಗಿರ್ತಕ್ಕಂತಹ ಜಾತಿ ಪದ್ಧತಿಗಳನ್ನು ನಾವು ಹೋಗಲಾಡಿಸ್ಬೇಕು ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲಿ ಬಡವರು ಬಡವರಾಗೇ ಉಳಿದಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗೇ ಉಳಿದಿರೋದನ್ನು ನಾವು ಕಾಣ್ಬೋದು. ನಮ್ಮ ರೈತನಿಗೆ ತಾನು ಬೆಳೆದ ಬೆಳೆಗೆ ತಕ್ಕಂತಹ ಒಂದು ಅವನಿಗೆ ಸಮಪಾಲು ಬೆಲೆ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಅಂತ ಕೂಡ ಹೇಳ್ಬೋದು. ಈಗ ಒಂದು ಮಗು ಭಾರತದಲ್ಲಿ ಜನಿಸ್ತಾ ಇದೆ ಅಂದರೆ ಅದು ಹುಟ್ಟಿದ ತಕ್ಷಣ 22,000 ಸಾಲ ಹೊತ್ಕೊಂಡೇ ಹುಡ್ತಾ ಇದೆ. ಏಕೆ ಅಂತಂದರೆ ಬೇರೆ ದೇಶಗಳು ನಮ್ಮ ಭಾರತಕ್ಕೆ ಸಾಲ ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ದೇಶದ ಜನಸಂಖ್ಯೆ ಆಧಾರದ ಮೇಲೆ ಅವರು ನಮಗೆ ಸಾಲ ಕೊಡ್ತಾ ಇದ್ದಾರೆ. ಹಾಗಾಗಿ ಆರ್ಥಿಕದಲ್ಲಿ ನಾವು ಸ್ವಲ್ಪ ಸುಧಾರಣೆ ಆಗಬೇಕು, ಯುವಜನತೆ ಆರ್ಥಿಕತೆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಕೂಡ ಹೇಳ್ಬೋದು. ಶೈಕ್ಷಣಿಕವಾಗಿ ಒಂದು ಸ್ವಲ್ಪ ಬದಲಾವಣೆಗಳು ಸುಧಾರಣೆಗಳನ್ನು ಕೂಡ ನಾವು ಕಾಣ್ಬೋದಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಗಾಂಧೀಜಿಯವರು ಹೇಳಿದಂತೆ ಶಿಕ್ಷಣದ ಜೊತೆ ನಾವು ಸಮಗ್ರ ಶಿಕ್ಷಣವನ್ನು ಕೊಡಬೇಕು. ಒಂದು ಮಗುವಿಗೆ ಸರ್ವತೋಮುಖ ಬೆಳವಣಿಗೆಗೆ ನಾವು ಅವಕಾಶವನ್ನು ಕೊಡಬೇಕು. ಕೇವಲ ಒಂದೇ ಶಿಕ್ಷಣವನ್ನು ನೀಡಬಾರ್ದು, ಅದರ ಜೊತೆಗೆ ಜೊತೆಗೆ ಗೃಹ ಕೈಗಾರಿಕೆಗಳು ತಮ್ಮ ಜೀವನವನ್ನು ತಾವೇ ನಡೆಸಬಲ್ಲರು ಅನ್ನುವ ಒಂದು ಸದೃಢ ಮನೋಭಾವನೆಯನ್ನು ಕೂಡ ನಾವು ಇಂದಿನ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ಬೇಕು ಅನ್ನೋದೇ ಕೂಡ ನಮ್ಮೆಲ್ಲರ ಆಶಯ. ಆಮೇಲೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸನ್ನು ಸೃಷ್ಟಿ ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳಿದರೆ, ಹಾಗಾಗಿ ಯುವಜನತೆಯಲ್ಲಿ ಸದೃಢತೆಯನ್ನು ನಾವು ಶಿಕ್ಷಣದ ಮೂಲಕ ಬೆಳೆಸ್ಬೋದು ಅನ್ನೋದು ನಮ್ಮ ಆಶಯ. ಯುವಕರು ದುಷ್ಟಚಟಗಳಿಗೆ ಬಲಿಯಾಗದೆ ಅವರವರ ಕರ್ತವ್ಯಗಳನ್ನು ಅವರು ನಿರ್ವಹಿಸಬೇಕು ಅನ್ನೋದು, ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ತಮ್ಮಲ್ಲೇ ಕೀಳಿರಿಮೆಗಳನ್ನು ಸೃಷ್ಟಿಸಿಕೊಂಡು ಆತ್ಮಹತ್ಯೆಗೆ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆಗಳು ಹೆಚ್ಚಿನದಾಗಿ ಕಾಣ್ಬೋದು ಅಂತ ನೋಡ್ಬೋದು. ಹೇಗೆಂದರೆ ನಾವು ಕಡಿಮೆ ಅಂಕಗಳನ್ನು ಗಳಿಸಿದ್ದೇವೆ, ಯಾರೋ ಏನೋ ಅಂದರು ಅನ್ನೋ ಒಂದು ಸಣ್ಣ ಇದಕ್ಕೂ ಕೂಡ ಅವರು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರು ಅದರಿಂದ ಆ ಕೀಳಿರಿಮೆಯಿಂದ ಹೊರಗೆ ಬಂದು ಅವರನ್ನು ಅವರು ಬಲಿಷ್ಠರನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳ್ಬೋದು. ನನ್ನ ಕನಸಿನ ಭಾರತ ಹೇಗಿರಬೇಕು ಅಂತಂದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆಗಳು ಆಗೋದನ್ನು ನಾವು ಕಾಣಬೇಕು. ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು, ಯುವಜನತೆಗೂ ಅವಕಾಶವನ್ನು ಸಿಗಬೇಕು. ಅಂದರೆ ಯಾವುದೇ ಒಬ್ಬ ಪ್ರಜೆಗೆ, ಒಬ್ಬ ಯುವಕನಿಗೆ ನಾವು ಒಂದು ಉದ್ಯೋಗ ಕಟ್ತಾ ಇದ್ದೀವಿ ಅಂತಂದರೆ ಅವನಿಗೆ ಒಂದು ಪದವಿಯನ್ನು ನಿಗದಿತ ಮಾಡ್ತೀವಿ. ಹಾಗೆ ರಾಜಕೀಯದಲ್ಲೂ ಕೂಡ ನಮ್ಮನ್ನು ಆಳುವ ಜನರಿಗೆ ನಮ್ಮನ್ನು ಹೇಗೆ ಆಳ್ಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಅವರಿಗಿರಬೇಕು. ಅವರಿಗೂ ಕೂಡ ಪದವಿಯನ್ನು ನಿಗದಿ ಮಾಡಿದರೆ ಅವರು ಕೂಡ ನಮ್ಮನ್ನು ಸದೃಢವಾಗಿ ಆಳಬಲ್ಲರು ಅನ್ನೋದು ನನ್ನ ಆಶಯ. ಹಾಗಾಗಿ ಪ್ರಕೃತಿಯಲ್ಲಿ ನಾವು ಒಂದು ಭಾಗವಾಗಿ ಇರಬೇಕು ಹೊರತು ಪ್ರಕೃತಿಯನ್ನು ನಮಗೆ ಬೇಕಂತೆ ನಾವು ಅದನ್ನು ಹಾಳು ಮಾಡಬಾರ್ದು, ಅದನ್ನು ಬೆಳೆಸಲಿಕ್ಕೆ ಕೂಡ ನಾವು ಪ್ರಯತ್ನ ಪಡಬೇಕು ಅನ್ನೋದು ನನ್ನ ಒಂದು ಆಶಯ. ಪ್ರಕೃತಿಯನ್ನು ಪಳಗಿಸಬೇಕೆಂಬ ಒಂದು ನಮ್ಮ ಹಂಬಲ ಕೂಡ ಬದಲಾಗಬೇಕು. ತಾರುಣ್ಯದಲ್ಲಿ ಎಲ್ಲರ ಬದುಕಿನ ಸುಗಿಕಾಲ ಅಂತ ಹೇಳ್ಬೋದು. ಇಲ್ಲಿ ಕನಸುಗಳದ್ದೇ ಕಾರುಬಾರು, ಹಲವನ್ನು ಸಾಧಿಸಬೇಕೆನ್ನುವ ನಮ್ಮತನವನ್ನು ನಾವು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಈ ಅವಧಿಯಲ್ಲಿ ಸಾಕಾರಗೊಳ್ಳುವಂಥ ಎಲ್ಲ ಆಶಯಗಳಿಗೆ ಅನುಸಾರವಾಗಿ ನಾವು ಕನಸುಗಳನ್ನು ಜೊತೆಗಿಟ್ಟುಕೊಂಡು ಸಾಕಬೇಕು ಅಂತ ಹೇಳ್ತೀನಿ. ಈ ಕನಸುಗಳೇ ನಮ್ಮ ಭವಿಷ್ಯದ ದಿಕ್ಸೂಚಿಗಳು. ಕನಸುಗಳಿಂದ ಬದುಕಿಗಾದರೂ ಅರ್ಥವಿಲ್ಲ, ಬದುಕಿಗೊಂದು ಅರ್ಥವನ್ನು ತುಂಬಬಲ್ಲ ಜೀವಂತಿಕೆಯ ಭಾಗಗಳಾಗಿ ಕನಸುಗಳಿರುತ್ತವೆ. ಹೋರಾಟ, ಹುಡುಕಾಟ ಇವೆಲ್ಲವೂ ಕನಸುಗಾರಿಕೆಯ ಫಲತೆಗಳು ಅಂತ ಹೇಳ್ಬೋದು. ಮನೆ, ಸಮಾಜ, ದೇಶ ಇವೆಲ್ಲಗಳ ಆರೋಗ್ಯಕರವಾಗಿ ಸಂರಚನೆಯ ಆಗಬೇಕು ಎಂಬುದು ಯುವಜನತೆಯಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾವು ತಿಳಿಬೋದು. ಸಂಸ್ಕೃತಿಯ ನಾಡಾದ ಭಾರತದಲ್ಲಿ ಸಾಂಸ್ಕೃತಿಕ ಸಾಮರಸ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ನಾವು ಹೇಳ್ಬೋದು. ನಾವು ನಮ್ಮ ಹೊಣೆಗಾರಿಕೆಯನ್ನು ಅರಿತು ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಹೋಗೋಣ. ನಾನು ಎಂಬ ಒಂದು ಏಕತೆಯನ್ನು ಬಿಟ್ಟು ನಾವೆಲ್ಲರೂ ಎಂಬ ಒಂದು ಮಧುರ ಬಾಂಧವ್ಯವನ್ನು ನಾವು ರೂಪಿಸಿಕೊಳ್ಬೇಕು ಅಂತ ಹೇಳ್ತೀನಿ. ನಮ್ಮ ಭಾರತದಲ್ಲಿ ಅನೇಕ ಸಂಸ್ಕೃತಿ ಅಳಿದು ಹೋಗ್ತಾ ಇದೆ, ಆ ಸಂಸ್ಕೃತಿಯನ್ನು ನಾವೆಲ್ಲರೂ ಸೇರಿ ಬೆಳೆಸೋಣ ಅಂತ ಒಳ್ಳೆಯ ವಿಚಾರಗಳನ್ನು ಸಾಗೋಣ. ನಮ್ಮಲ್ಲಿ ಅರ್ಥಪೂರ್ಣ ಹಾದಿಯನ್ನು ಕೂಡ ನಾವು ಕಂಡುಕೊಳ್ಬೇಕು ಅಂತ ಹೇಳಕ್ಕೆ ಪ್ರಯತ್ನ ಪಡ್ತೀನಿ.

ನನ್ನ ಕನಸಿನ ಭಾರತದಲ್ಲಿ ಮದ್ಯವ್ಯಸನವು ಸಂಪೂರ್ಣವಾಗಿ ನಿಂತಿರುತ್ತೆ, ಅದು ಎಲ್ಲದರ ಮುಕ್ತವಾಗಿರುತ್ತೆ ನನ್ನ ಕನಸಿನ ಭಾರತ ಅನ್ನುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದು, ನನ್ನ ಕನಸಿನ ಭಾರತ ದಾರ್ಶನಿಕರ ದಾರಿಯಲ್ಲಿರುತ್ತೆ, ನೈತಿಕ ಶಿಕ್ಷಣದಲ್ಲಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮೌಲ್ಯಗಳನ್ನು ಪಡೆದುಕೊಂಡಿರ್ತಾನೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾನ ಅವಕಾಶಗಳಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ವ್ಯಕ್ತಿಯನ್ನಾಗಿ ನೋಡ್ತಾನೆ, ಆತನನ್ನು ಮಾನವೀಯ ದೃಷ್ಟಿಯಲ್ಲಿ ನೋಡ್ತಾನೆ, ಮೃಗಗಳಾಗಿ ನೋಡಲ್ಲ ಅನ್ನುವಂಥದ್ದು ನನ್ನ ಕನಸಿನ ಭಾರತ. ಧನ್ಯವಾದಗಳು. ಕೇಳುಗರೆ, AR ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಕನಸಿನ ಭಾರತದ, ಯುವಜನತೆಯ ಕನಸಿನ ಭಾರತದ ಕುರಿತಾಗಿ ಕೇಳಿಸ್ಕೊಳ್ತಾ ಇದ್ರಿ. ಈಗ ವಾರ್ತೆಗಳ ಸಮಯ. ವಾರ್ತಾ ಪ್ರಸಾರದ ನಂತರ ಮತ್ತೆ ತಮ್ಮ ಕನಸಿನ ಭಾರತದ ಕುರಿತಾಗಿ ಯುವಜನತೆಗಳು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಸಮಯ 7:30:55. ಸಂಸ್ಕೃತಿ ಸಂಪನ್ನ ದೇಶ ನಮ್ಮೀ ಭಾರತ. ಯೋ ಭಜೇ ಹರಿಕೋ